ಬಂದಿಲ್ಲ, ಬರೇ ಭಗವಂತನ ಮಹಿಮೆ ಹೇಳ್ಕೊಂಡು ಬಂದಿದ್ದಾರೆ. ಪತಿಗಳಿಗೆ ಅರ್ಥ ಮಾಡ್ತಾರೆ, ಇದು ಹೋಗಿ ಔಟ್ ಆಫ್ ಕಾಂಟೆಕ್ಸ್ಟ್. ಸಹ ಸಹ ಎಲ್ಲ ಕಡೆ ಅವನು ಪ್ರೆಸೆಂಟ್ ತತ್ತನಾದ್ದರಿಂದ ತತ್ ಅವನು ಅವನು ಸತೀಯಂ ಸತೀಯಂ ನಿರ್ದುಃಖ ನಿರ್ದುಷ್ಟವಾಗಿರತಕ್ಕಂಥ ತೀಂದ್ರೆ ಆನಂದ ಪೂರ್ಣಾನಂದ ಪೂರ್ಣಾನಂದದ ಯಾದರೆ ಅದು ಪೂರ್ಣಾನಂದ ಸ್ವರೂಪನಾದ್ದರಿಂದ ಸತ್ಯ. ಆಮೇಲೆ ಇಡೀ ಪ್ರಪಂಚದ ಸದ್ಭಾವವನ್ನು ಉಂಟು ಮಾಡುವುದರಿಂದ ಪ್ರಪಂಚದ ನಾಶಕ್ಕೆ ಕಾರಣ ಆಗುತ್ತೆ, ಪ್ರಪಂಚದ ಜ್ಞಾನ ಅಜ್ಞಾನಗಳಿಗೆ ಕಾರಣ ಆಗುತ್ತಿಂದ, ಪ್ರಪಂಚದ ಸ್ಥಿತಿಗೆ ಕಾರಣ ಆಗುತ್ತೆ, ಪ್ರಪಂಚದ ನಿಯಾಮಕರಾದ್ದರಿಂದ, ಪ್ರಪಂಚದ ಬಂದ ಮೋಕ್ಷಗೆ ಕಾರಣ ಆದ್ದರಿಂದ ಸತ್ಯ ಶಬ್ದ ವಾಚ್ಯ. ಅವನೇ ಪೂರ್ಣಾನಂದ ಸ್ವರೂಪನಾದ್ದರಿಂದ ಸತ್ಯ, ಅವನೇ ಎಲ್ಲ ಕಡೆ ತುಂಬಿರುವುದರಿಂದ ತತ್ ಸತ್ಯ. ಇನ್ನೊಂದು ರೀತಿ ವೇದಾತ್ಮಿಕ ನಮ್ಮ ಸರ್ವ ಇದೆಲ್ಲವೂ ಭಗವಂತನ ಅಧೀನವಾಗಿ ಭಗವಂತರಿಂದ ಸೃಷ್ಟವಾದದ್ದು, ತತ್ ಸತ್ಯ ಆದ್ದರಿಂದ ಸತ್ಯ. ಇದು ಭಗವಂತ ಸೃಷ್ಟಿ ಮಾಡಿದ್ದು ಡೋಂಗೆ ಅಲ್ಲ, ಆದ್ದರಿಂದ ಸತ್ಯ. ತತ್ ದಾಟ್ ಫೋರ್ ಸತ್ಯಂ ಟು ವರ್ಲ್ಡ್ ಈಸ್ ಆಲ್ಸೋ ರಿಯಲ್. ಸಹ ಆತ್ಮ ಅವನಿದ್ದಾನಲ್ಲ, ಪುನಃ ಸಹ ಮತ್ತೊಮ್ಮೆ ಸಹ ಬಂತು. ಇದೇನು ನಮ್ಮ ಅಭೀಷ್ಟಗಳನ್ನು ಸಾಧಯತಿ ಸಹ, ನಮ್ಮ ಸರ್ವಾಭೀಷ್ಟ ಪ್ರದನಾಗಿರತಕ್ಕಂತಹ ಭಗವಂತ ಸಹ ಸಾರ ಆದ್ದರಿಂದ ಸಹ ಸಾಧಕ, ನಮ್ಮ ಅಭೀಷ್ಟ ಪ್ರದ ಸರ್ವಾಭೀಷ್ಟ ಸಾಧಕರಾದ್ರಿಂದ ಸಹ, ಮತ್ತು ಆಗತ ಗುಣ ಎಲ್ಲ ಕಡೆ ಎಲ್ಲ ಗುಣಗಳಿಂದ ತುಂಬಿರುವುದರಿಂದ ಆತ್ಮಶಬ್ದ ವಾಚ್ಯನಾಗಿ ಎಲ್ಲರೊಳಗೂ ಅಂತರ್ಯಾಮಿಯಾಗಿ ತುಂಬಿರುವುದರಿಂದ ಆತ್ಮಶಬ್ದ ವಾಚ್ಯನಾಗಿದ್ದಾನಲ್ವಾ ಅವನು ಸಹ ಅವನು ಸರ್ವೋತ್ತಮನಾದ ಭಗವಂತನಪ್ಪ. ನೀನು ಅವನಿಗೆ ಅಹಂಕಾರ ಇಲ್ಲ, ನೀನೇನು ಅಹಂಕಾರ ಮಾಡುತ್ತೋ ಅತತ್ವಸಿ ತ್ವಂ, ನಿಜಕ್ಕೂ ನೀನು ಅವನಲ್ಲ. ತ್ವಂ ತತ್ ನಾಸಿ, ಆ ಸತ್ಯ ಪೂರ್ಣಾನಂದ ಸ್ವರೂಪನಾದ ಭಗವಂತ ನೀನಲ್ಲ. ಸಾತ್ಮ ತತ್ವಮಸಿ ಹೀಗು ಪದಚನ ಮಾಡುವುದು, ಸಾತ್ಮ ಅತತ್ವಮಸಿ ಪದಚನ ಮಾಡುವುದು, ಸಂಧ್ಯಾಗುವಾಗ ಒಂದೇ ರೂಪ ಆಗುವುದು. ನೀವು ತತ್ವಮಸಿ ಅಂತ ಪ್ರತಿಷೇಧ ಮಾಡಬೇಕು ಅಂತ ಯಾರು ಹೇಳಿದ್ರು ನಿಮಗೆ ಪ್ರಶ್ನೆ? ಅತತ್ವ ನೀನು ಅದಲ್ಲ. Thou art that, thou art not that. ಎರಡಕ್ಕೂ ಒಂದೇ ರೀತಿ ಪಡೆಯುವುದು. ಆತ್ಮತತ್ವದ್ದು ಆತ್ಮತತ್ವದಲ್ಲಿ ಆತ್ಮ ತತ್ವ ಹೌದು, ಆತ್ಮತತ್ವ ಹಾಕುವುದು ಚೆನ್ನ ತತ್ವಸಿ, ನೀನು ಅದಲ್ಲ. ಆ ಭಗವಂತನಿಂದ ನೀನು ಭಿನ್ನ, ನೀನು ಸುಮ್ಮನೆ ನಾನೇ ಬ್ರಹ್ಮ ಅಂತ ಕಲಿಸಿಕೊಂಡು ಅಹಂಕಾರಕ್ಕೊಳಗೆ ಆಗ್ಬೇಡ ಬ್ರಹ್ಮ ಅಂತ. ಯಾಕೆಂದ್ರೆ ಈ ಶ್ರುತಿಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಹೇಗೆ ಅಸತ್ಯದಿಂದ ಸತ್ತು ಹುಟ್ಟಿತು ಅಂತ, ಹಾಗೆ ಅಹಂಬ್ರಹ್ಮಾಸ್ಮಿ ಮುಂತಾದ ಶ್ರುತಿಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ತಾನೇ ಭಗವಂತ ಅನ್ನುವಂತ ಪ್ರಜಿಸಿದಂತಹ ಒಂದು ದುಷ್ಟ ಉಪಾಸನೆಯ ಪರಂಪರೆ ಇದೆ. ಆ ಭ್ರಮೆ ಹುಟ್ಟಿದ್ದು ವೇದದಿಂದಲೇ. ಆ ತಪ್ಪು ಭ್ರಮೆಗೆ ಒಳಗಾಗಬೇಡ. ಏನಲ್ಲ ಅದೇನು ತತ್ವಮಸಿ, ನೀನು ಅತತ್ವಮಸಿ ಅವನಲ್ಲ. ಯಾಕೆಂದ್ರೆ ನೀನು ತತ್ವಮಸಿ, ತತ್ ಅಂದರೆ ಸ್ವತಃ ಭಗವಂತನಿಂದ ಬಂದ ತತ್ ತಸ್ಮಾತ್ ತಮಸ್ಸು, ಅವನಿಂದ ಹುಟ್ಟಿ ಬಂದವನು ನೀನು. ಆಮೇಲೆ ಸತ್ಪ್ರತಿಷ್ಠಾಹ ಸನ್ಮೂಲಾಹ ಸನ್ಮೂಲ ನೀನು ಅವನಿಂದ ಬಂದವ ತತ್ ತಸ್ಮಿನ್ನು ತಮಸ್ಸಿ, ಕೊನೆಗೆ ಅವನಲ್ಲಿ ಹೋಗಿ ಸೇರುವವನು ನೀನು. ಆದ್ದರಿಂದ ತತ್ ತಸ್ಯ ತಮಸ್ಸು, ನೀನು ಅವನ ಅಧೀನಪ್ಪ ತಮ್ಮ ದಾಸ ಒಂದು ತತ್ ಅನ್ನುವುದಕ್ಕೆ ಸಪ್ತಸು ಪ್ರಥಮ ಅಂತ ತಸ್ಮಾತ್ ತಸ್ಯ ತಸ್ಮಿನ್ ಮೂಲ ಅಂತ ಇಟ್ಕೊಂಡು ನೀನು ಅವನ ಅಧೀನ, ನೀನು ಅವನಿಂದ ಸೃಷ್ಟವಾದವ, ನೀನು ಅವನಿಗೆ ಹೋಗಿ ಸೇರತಕ್ಕವ, ನೀನು ಅವನೇ ಅಲ್ಲ. ಅದು ನೀನು ಅತತ್ವಮಸಿ. ಹಾಗಾದ್ರೆ ಏನ್ರಿ ವ್ಯತ್ಯಾಸ ಬಂತು ನನಗೂ ಈ ಮಣ್ಣಿಗೂ ಕಲ್ಲು ಮಣ್ಣು, ನೀವು ಹೇಳಿದ್ರೆ ಕಲ್ಲು ಮಣ್ಣು ನೀರು ಬೆಂಕಿ ಈ ಜಡ ಪದಾರ್ಥಕ್ಕೂ ನಾನು ಏನೇ? ಭಗವಂತನಿಂದ ಸೃಷ್ಟನಾದವ ನಾನು ಕೂಡ, ಭಗವಂತನಿಂದ ಬೇರೆ ಭಗವಂತನ ಸೇರು. ಈ ಜಡ ಪ್ರಪಂಚವು ಹಾಗೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಜಡ ಅಂಡ್ ಚೇತನ? ಅದಕ್ಕೆ ತತ್ವಮಸಿ, ನೀನು ಇದಲ್ಲಪ್ಪ ನೀನು ಅದು. ಅಂದ್ರೆ ಅದು ಅಂದ್ರೆ ಏನು ಏನಪ್ಪ ಆಚಾರ ಸಿಂಹ ಅಂತ? ಆಚಾರ ಸಿಂಹ ಅಂದ್ರೆ ಸಿಂಹಾದಿ ಮುಂಶ ಅವರು ಸಿಂಹ ಅಲ್ಲ, ಸಿಂಹನ ಹಾಗೆ ಅಂತ. ಹಾಗೆ ನೀನು ಭಗವಂತನ ಹಾಗೆ, ಜಡ ಭಗವಂತನ ಹಾಗಲ್ಲ, ತದ್ದು ತತ್ಸದೃಶ ಏನು ಹಾಗೆ ನೀವು ಜ್ಞಾನಾನಂದ ಸ್ವರೂಪ ಭಗವಂತನಾಗಿ ಜಡ ಅಲ್ಲ. ಹೀಗೆ ತತ್ ಅನ್ನೋದಕ್ಕೆ ತತ್ಸದೃಶ ಅಂತ, ತಸ್ಮಾದ ತಸ್ಯಾತ್ಮ ತಸ್ಮಿನ್ ತತ್ ಅಂತ ಇದನ್ನು ಹೇಗೆ ಪದಚ್ಛೇದ ಮಾಡಿದ್ರು ಇದು ಭೇದವನ್ನು ಹೇಳುತ್ತೆ ಮತ್ತು ಅಭೇದವನ್ನು ಹೇಳುತ್ತೆ. ಭಗವಂತನಿಂದಾಗಿ ನೀನಿದ್ದೀಯ, ಭಗವಂತನಿಂದ ಬಂದವನು ನೀನು, ಹುಟ್ಟಿ ಬಂದವನು ಭಗವಂತನಲ್ಲಿ ಹೋಗಿ ಸೇರುವವನು, ಭಗವಂತನ ಅಧೀನನಾಗಿರುವವನು, ಭಗವಂತನ ದಾಸನಾಗಿರುವವನು, ಭಗವಂತನ ಅಂಕಿತಕ್ಕೆ ಒಳಪಟ್ಟವನು, ಆದರೆ ಭಗವಂತನಿಗೆ ಸದೃಶನಾಗಿರುವ. ಆದ್ದರಿಂದ ನೀನು ಭಗವಂತ ಅಲ್ಲ, ಭಗವಂತನಿಗೆ ಸದೃಶ ಅಷ್ಟೇ. ಯಾವುದು ಸದೃಶವೋ ಅದು ಭಿನ್ನವಾಗಿರಲೇಬೇಕು ಅನ್ನೋ ನೀನು. ಈಗ ನನ್ನ ಸದೃಶ ನನ್ನ ಪ್ರತಿಮೆ ಅಂದ್ರೆ ತತ್ಸದೃಶ ಅಂದ್ರೆ ಈಗ ಇನ್ನೊಂದು ಅರ್ಥ ಇದೆ ನಮ್ಗೆ ತತ್ಸದೃಶ ಅಂತ ಹೇಳ್ಬೋದು ಇದ್ದಂತೂ ತತ್ವದ ಯಾಕೆ ಹೇಳುತ್ತೆ ಬಿಂಬ ಪ್ರತಿಬಿಂಬ ನಿಮ್ಗೆ ಹಾಗೆ ಹೇಳೋದಿಲ್ಲ ಮುಖ ಇದೆಯಾಗಿದೆ ಎದುರಿನಲ್ಲಿ ಕನ್ನಡಿಯಲ್ಲಿ ನನ್ನ ನನ್ನ ಹಾಗೆ ಕಾಣ್ತಂತೆ ಯಾರು ಹೇಳ್ತಾರೆ ನನ್ನ ರೂಪ ಕನ್ನಡಿಯಲ್ಲಿ ಕಾಣ್ತಾ ಇರ್ತಾರೆ ಕನ್ನೋಡಿ ನನ್ನ ಕನ್ನಡಿಯಲ್ಲಿ ನೋಡಿ ನನ್ನ ಹಾಗೆ ಇರುವುದು ಕೊಂದಿರ್ತಾರೆ ಯಾರು ಅದು ನಾನಲ್ಲ ನನ್ನ ಹಾಗೆ ಇರುವುದು ಕನ್ನಡಿಯಲ್ಲಿ ಇಟ್ ಈಸ್ ಮೈ ರಿಫ್ಲೆಕ್ಷನ್ ಇಟ್ ಈಸ್ ನಾಟ್ ಮೀ ಬಟ್ ನಾವೇನಂತೇವೆ ಸಿ ಮೀ ಇಂದ ಮಿರರ್ ಸಿ ಮೀ ಇಂದ ಮಿರರ್ ಸಿ ಮೈ ರಿಫ್ಲೆಕ್ಷನ್ ಅಲ್ಲ ಸಿ ಸಮಥಿಂಗ್ ಲೈಕ್ ಮೀ ಇಂದ ಮಿರರ್ ಅಲ್ಲ ಸಿ ಮೀ ಇಂದ ಮಿರರ್ ನನ್ನನ್ನು ನೋಡುವುದು ನನ್ನ ಪ್ರತಿಬಿಂಬ ನೋಡುವಂತ ಹಾಗೆ ತತ್ವತ್ವ ನೀನಾದ್ರೆ ಪ್ರತಿಬಿಂಬ ನೀನೇ ಅಲ್ಲಪ್ಪ ನೀನಾದ್ರೆ ಪ್ರತಿಬಿಂಬ ಸದೃಶ ಯಾಕೆ ನೀನು ಪ್ರತಿಬಿಂಬ ಪ್ರತಿಬಿಂಬಕ್ಕೆ ಬಿಂಬದಷ್ಟು ಸ್ವಾತಂತ್ರ್ಯ ಬಿಂಬ ಸ್ವತಂತ್ರ ಪ್ರತಿಬಿಂಬ ಸ್ವತಂತ್ರ ಹೋಗ್ಲೇ ಇಷ್ಟೆಲ್ಲ ತಂದು ಎರಡು ರೀತಿ ಪದಚ್ಛೇದ ಮಾಡುವ ಹಾಗೆ ಮಾಡ್ಕೊಂಡು ಹಾಗೆ ಪದಚ್ಛೇದ ಮಾಡ್ಬೋದು ನಮ್ಗೆ ಯಾರು ಮುಂದಾಡಬಹುದು ಈ ಉಪನಿಷತ್ಕಾರರು ವ್ಯಾಖ್ಯಾನಕಾರರು ನಮ್ಗೆ ತೊಂದರೆ ಕೊಡೋದು ಇವರು ವೇಗಾಗಿ ಹೇಳುದು ಹಾಗೂ ಎರಡು ಅರ್ಥ ಮಾಡೋದು ಹೇಗೆ ಅರ್ಥ ಮಾಡುದು ವೇಗಾಗಿ ಹೇಳುದು ಒಬ್ಬೊಬ್ರು ಒಂದೊಂದು ರೀತಿ ಅರ್ಥ ಮಾಡಿ ನಾವು ಪಚೀತಿ ಹಾಕಿ ಸ್ಪಷ್ಟವಾಗಿ ಹೇಳಬಾರ್ದ ಉಪನಿಷತ್ನಲ್ಲಿ ಆತ್ಮ ತ್ವಂ ಅತದಸಿ ಬರೆದ್ಬಿಟ್ರೆ ಹೇಳಿರ್ಲಿಲ್ಲ ಅಥವಾ ತ್ವಮ ಅತದಸಿ ಬರೆದ್ಬಿಟ್ಟಿದ್ರೆ ಒಬ್ಬೊಬ್ರು ಒಂದೊಂದು ವ್ಯಾಖ್ಯಾನ ಮಾಡುವ ಅವಕಾಶವೇ ಇರಲಿಲ್ಲ ಅದು ವೇದ ಕಾಲದ ಋಷಿಗಳ ಛಾಯವಾದವೇ ಅಲ್ಲ ವೇದದ ಸ್ವಭಾವ ಏನಂದ್ರೆ ಪರೋಕ್ಷ ಪ್ರಿಯ ಇವ ಈ ದೇವಾಹ ಪ್ರತ್ಯಕ್ಷ ದ್ವಿಜ ಅಂತ ಯಾವುದನ್ನು ನೇರವಾಗಿ ಹೇಳುವುದಿಲ್ಲ ವೇದ ವೇದ ಯಾವಾಗಲೂ ವೇಗಾಗಿ ಇಂಡೆಫಿನೆಟ್ ಆಗಿ ಹೇಳುತ್ತೆ ಡೆಫಿನೆಟ್ ಆಗಿ ನಮಿತ್ತಂತ ಹೇಳುತ್ತದೆ ಯಾಕೆಂದ್ರೆ ನಿಮ್ಮ ನಿಮ್ಮ ಸಾಧನೆಯಿಂದ ನೀವು ಸತ್ಯವನ್ನು ಹುಡುಕಿಕೊಳ್ಳಬೇಕು ಅದನ್ನು ಸತ್ಯವನ್ನು ರೆಡಿಮೇಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡುವುದಿಲ್ಲ ಸತ್ಯದ ಮನನಿಗೆ ಬೇಕಾಗಿರ್ತಕ್ಕಂಥ ಫುಡ್ ಮಾತ್ರ ಕೊಡುವುದು ಅದನ್ನ ಪಾಕ ಮಾಡಿ ನಮ್ಗೆ ಬೇಕಾದ ರೀತಿ ಅದನ್ನು ತಿಳಿಸಿಕೊಳ್ಳುವುದು ನಮಗೆ ಬಿಟ್ಟದ್ದು ಯಾವ ವೇದವೂ ಕೂಡ ನೇರ ಭಗವಂತನನ್ನು ಹೇಳುವುದಿಲ್ಲ ಅದಕ್ಕೆ ಅವನಿಗೆ ಹೆಸರೇ ಛಂದಸ್ಸುಗಳು ಅಂತ ಛಾದಯಂತಿ ಛಂದಾಗಿಸಿ ಭಗವಂತನನ್ನು ಮುಚ್ಚಿಟ್ಟ ಕರಡಿಕೆಗಳು ಬಿಚ್ಚಿಟ್ಟ ಕರಡಿಕೆಗಳಲ್ಲ ಅವನು ಹೇಳುದೇ ಮುಚ್ಚಿಟ್ಟು ಅದ್ ಬಿಚ್ಚೋ ಕೆಲಸ ನಾವು ನೋಡಬೇಕು ಇದು ಏನು ಅಂದ್ರೆ ಈಗ ಏನಾಗಿದೆ ಎಲ್ಲ ನಡಿಬೇಡು ಎಲ್ಲ ಬಿಚ್ಚಿ ಇಡಬೇಕು ಕಡೆಗೆ ಬಿಚ್ಚಿಟ್ಟು ಬೇರೆ ಬಿಚ್ಚಿಟ್ಟು ಅದು ಬಾಯಿ ಇಡಬೇಕು ಅಲ್ಲಿ ಜಗಿದಕ್ಕೂ ಅವರೇ ಜಗಬೇಕು ಆ ಥರ ಆಗಿಬಿಟ್ಟಿದೆ ನಮ್ದು ಹಾಗಲ್ಲ ಹೌದು ಬರೇ ಕಂಟೆಂಟ್ಸ್ ಕೊಟ್ಟಿದ್ದಾರೆ ಇದರಿಂದ ಏನ್ ಮಾಡಬೇಕು ಪಾಕ ಅದು ನಿಮ್ಮೊಳಗೆ ಮನಸ್ಸಿನಲ್ಲಿ ಮಥನ ನಡೀಬೇಕು ಮಥನ ನಡೆದು ಕಡೆದು ಕಡೆದು ಬೆಣ್ಣೆ ಮೇಲಕ್ಕೆ ಬರಬೇಕು ಅದಕ್ಕೆ ಹೇಳುತ್ತದೆ ಮತ್ರೋ ಮಧ್ಯಮ ಮತ್ತತ್ರೋ ಮಧ್ಯಮಾನಸ್ಯ ಊರ್ಧ್ವ ಸಮುದೀಶ ಅದು ಸರ್ಪಿಣಿ ಏನು ಬೆಣ್ಣೆ ಮೇಲೆ ಬರುತ್ತೆ ಹಾಗೆ ಆ ವೇದಾರ್ಥದ ನವನೀತವನ್ನು ಕಡೆಯೋ ಕೆಲಸ ನಾವೇ ಮಾಡಬೇಕು ಕಡೆದು ಕೊಡದು ಕಡೆಗೆ ಬೆಣ್ಣೆ ಮೇಲೆ ಕೆಲವು ಇರ್ತಾರೆ ನಂದಿನಿ ಹಾಲು ಎಷ್ಟು ಬಂದ್ರೆ ಬರುದೇ ಇಲ್ಲ ಎಲ್ಲ ತೆಗೆದುಕೊಂಡಿರ್ತಾರೆ ಅದು ಕೆರೆ ಕೆರೆ ತೆಗೆದು ಬರೀ ಬಿಳಿ ಬಣ್ಣ ಮಾತ್ರ ಹಳೆ ಅಲ್ಲ ಹಾಗಿರುತ್ತೆ ಆ ತರ ಕಡೆದು ಉಪಯೋಗಿಸ ನಿಜವಾಗಿ ಕೆನೆ ಕಡಿಬೇಕು ಕೆನೆ ಮುಸುಗು ಕಡೆದು ಬೆಣ್ಣೆ ತೆಗಿಬೇಕು ಬೆಣ್ಣೆ ತೆಗೆಯುವ ಕೆಲಸ ಋಷಿಗಳು ಮಾಡುತ್ತಾರೆ ಅವರು ಬರೇ ಹೆಪ್ಪು ಹಾಕಿ ನಮ್ಗೆ ಕೊಡ್ತಾರೆ ಅಷ್ಟೇ ಅದು ಮೊಸರಾದ ಮೇಲೆ ಕೊಡೋದು ಅದ್ರ ಬೆಣ್ಣೆ ತೆಗೆದು ಆ ಬೆಣ್ಣೆಯನ್ನು ಕಾಸಿ ತುಪ್ಪ ಮಾಡುದು ಇದೆಲ್ಲ ನಮ್ಮ ಸ್ವಂತ ಸಾಧನೆಗೆ ಸೇರಿದ್ದು ಇದನ್ನೇ ಮಥನ ಕಡೆಯೋದು ಮಧ್ಯಮಾನಸ ಈ ಮಥನ ಸಾಧಕನಾದ ಜೀವನದಲ್ಲಿ ತನಗೆ ತಾನೇ ನಡೀಬೇಕು ಅಂತ ಎಲ್ಲವನ್ನು ರೆಡಿ ಮಾಡಿ ಆನ್ಸರ್ ಸಿದ್ಧವಾದ ಉತ್ತರವನ್ನು ಋಷಿಗಳು ನಮ್ಗೆ ಕೊಡುವುದಿಲ್ಲ ಅದು ಕೊಟ್ಟರೆ ನಮ್ಮ ಸಾಧನೆ ಏನಿದೆ ಕೆಲಸವೇ ಇಲ್ಲ ಸೋಮಾರಿಗಳಾಗಿರ್ತೀವಿ ಹಾಗೆ ಒತ್ತು ಋಷಿಗಳು ಕೊಡೋದಿಲ್ಲ ಅವರು ಸ್ಪಷ್ಟವಾಗಿ ಹೇಳಿದ್ರು ಏನಿರಬೇಕು ಅಂತ ನೀವೇ ಅದು ಅಥೋ ಅಥತ್ತೋ ಅಂತ ನೀವು ತಲೆ ಖರ್ಚು ಮಾಡು ಅದು ಮುಂದೆಯಿಂದ ಅನುಗುಣವಾಗಿ ಅರ್ಥ ಮಾಡು ನಾವೇ ಕೇಳಬೇಕು ಅಂತಾರೆ ಅದಕ್ಕೋಸ್ಕರ ಆಚಾರ್ಯ ಮುಂದೆಯಿಂದ ನೋಡ್ರಿ ಎಲ್ಲಿಯಾರು ಅಭೇದ ಇದ್ರೆ ಮಾಡ್ರಿ ಇಲ್ಲಿ ಎಲ್ಲ ಇಷ್ಟುವರೆಗೆ ಹೇಳಿದ್ರೆ ಅಭೇದಕ್ಕೆ ಪೂರ್ವವಾದ ಒಂದೇ ಒಂದು ಶಬ್ದ ಒಂದು ಅಕ್ಷರ ಇದ್ರೆ ಇಲ್ಲಿ ತದ್ದು ತೋಮಸಿ ತದ್ದು ತೋಮಸಿ ಅಂತ ಮಾಡಿದ್ರು ಕೂಡ ಅರ್ಥ ಏನು ಇವಾಗ ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದೆ ಸಿಂಹ ಮಾಡಬಹುದು ಆಹುದ ಸಿಂಹ ಆಹುದ ಸಿಂಹ ಅಂದ್ರೆ ಏನು ಸಿಂಹ ಮಾನವ ಕಾಲ ಸಿಂಹದಂತೆ ಶಂಕರ ಒಂದು ಅಗ್ನಿ ಅದು ಸಿಂಹ ದೇವದಂತಹ ಆ ಮನುಷ್ಯ ಸಿಂಹರಾಗಿ ಅಗ್ನಿ ಮಾನವ ಕಾಲ ಆಹುದ ಬೆಂಕಿಯಪ್ಪ ಹುಡುಗ ಬೆಂಕಿ ಅಂದ್ರೆ ಏನು ಅಷ್ಟೇ ಬಹಳ ಅಗ್ನಿಷ್ಠುರ ಕಠಿಣ ಅವನು ಇದೆಲ್ಲ ಇಲ್ಲಿ ಅಗ್ನಿಯಂತೆ ಅಂತಿಲ್ಲ ಅವನು ಬೆಂಕಿ ಅಯ್ಯೋ ಅವ್ರು ಸುದ್ದಿ ಬೇಡಪ್ಪ ಸುದ್ದ ಬೆಂಕಿ ಅವರು ಬೆಂಕಿ ಅಂದ್ರೆ ಏನು ಬೆಂಕಿ ಹಾಗೆ ಸುಟ್ಟು ಬಿಡ್ತಾರೆ ಅವರು ಸಹವಾಸ ಬೇಡ ಅಂತ ಅದ್ರ ಬೆಂಕಿಯ ಹಾಗೆ ಅಂತ ಹೇಳುವುದು ಬೇಡ. ತತ್ವದೊಂದಿಗೆ ತದಿವ ಅನ್ನೋದು ಸಹಜವಾಗಿ ಭಾಷಾ ಶಾಸ್ತ್ರಕ್ಕೆ ಸಿದ್ಧವಾದಂತಹ ಅರ್ಥ. ತುಂಬಾ ಪತಂಜಲಿ ಹೇಳ್ತಾರೆ ಮಂಚಾಹಕ್ರೋಶ ಸಂಸ್ಕೃತಿಯನ್ನ ಇಂತ ಭಾಷೆ ಬೇಕಾದ್ರೆ ಮಂಚಾಹಕ್ರೋಶಂತಿ ಪಕ್ಕದ ಮನೆಯಲ್ಲಿ ಮಂಚದಲ್ಲಿ ಕೂತು ಗಲಾಟೆ ಮಾಡ್ತಿದ್ದಾರೆ. ಈ ಕಡೆ ಪಾಠ ನಡೀತಾ ಇತ್ತು, ಏನಪ್ಪ ಅದು ಮಂಚ ಗಲಾಟೆ ಮಾಡ್ತಾ ಇದ್ರೆ ಮಂಚೆಯಿಂದ ಗಲಾಟೆ ಮಾಡಿದ್ರು. ಮಂಚಾಕ್ರೋಶದಿಂದ ನಾವು ಮಂಚ ಗಲಾಟೆ ಮಾಡಬಾರ್ದು ಹೇಳುವ ಮಂಚಕ್ಕೆ ಮಂಚಕ್ಕೆ ಮಂಚ ಕೂತವರಿಗೆ ಅಂತ ಅರ್ಥ. ಮಂಚ ಅಂದ್ರೆ ಮಂಚಲ್ಲಿ ಕೂತವರು, ಮಂಚಲ್ಲಿ ಕೂತವರಿಗೆ ಮಂಚಕ್ಕೂ ಅಭೇದ. ಅದು ಭಾಷೆ ನೋಡುವ ಮಂಚದ ಗಲಾಟೆ ಮಾಡ್ತಿದ್ದಾರೆ ತುಂಬಾ ಮಂಚಕ್ಕೆ ಮಂಚಾಕ್ರೋಶ. ಇಂಥದ್ದು ಭಾಷೆಯಲ್ಲಿ ಸಹಜವಾಗಿ ನಾವು ಇವತ್ತು ಇವತ್ತು ಶಾಲೆ ಇಲ್ಲ, ಇದು ಕಟ್ಟಡ ಶಾಲೆಯ ಕಟ್ಟಡ ಅದು ಯಾರು ಕಟ್ಟಿದ್ದಾರೆ ಅದು ಹೋದ್ರೆ ಇರುತ್ತೆ ಅದು ಕಟ್ಟಡ ಸುಳ್ಳೆ ಹೇಳಿದ್ರು. ಶಾಲೆ ಇಲ್ಲ, ಶಾಲೆ ಇಲ್ಲ ಅಂದ್ರೆ ಶಾಲೆಯಲ್ಲಿ ನಡೆಯುವ ಕ್ಲಾಸ್ ಇಲ್ಲ ಅಂತ. ಅಂದ್ರೆ ಪ್ರತಿಯೊಂದು ಇವೆಲ್ಲ ಯೂಸೇಜ್ ನಲ್ಲಿ ಸಹಜವಾಗಿ ಬಂದಿರುವ ಪ್ರಯೋಗಗಳು. ಇದಕ್ಕೆ ಅರ್ಥ ಏನು ಅಂತ ಅನ್ನೋದಕ್ಕೆ ಡಿಕ್ಷನ್ ನೋಡಬೇಕಾಗಿಲ್ಲ. ಬರಕ್ಕೆ ನಾವು ಇಂಥದ್ದು ತುಂಬಾ ಹೇಳ್ತೇವೆ, ನಾನು ತಪ್ಪ ಇದ್ದೇನೆ, ನಾನು ತೆಳ್ಳಗಿದ್ದೇನೆ, ನಾನು ಅಂದ್ರೆ ಐಡೆಂಟಿಫಿಕೇಶನ್ ಮೈ ಐಡೆಂಟಿಫಿಕೇಶನ್ ವಿತ್ ಮೈ ಬಾಡಿ. ನಾನು ತಪ್ಪ ಇದ್ದೇನೆ, ನನ್ನ ಶರೀರ ದಪ್ಪ ಇದೆ ಅಂತ ನಾನೇ ತಪ್ಪ ಇದ್ದೇನೆ. ನಾನು ತೆಳ್ಳಗಿದ್ದೇನೆ, ನನ್ನ ಶರೀರ ಇದೆ, ನಾನು ಕಪ್ಪಿದ್ದೇನೆ, ನಾನು ಬಿಳಿದ್ದೇನೆ, ನಾನು 50 ಕೆಜಿ ಇದ್ದೇನೆ, ನಾನು 70 ಕೆಜಿ ಇದ್ದೇನೆ, ಯಾರು ಕೆಜಿ ಇರು, ನಾನು ನನ್ನ ದೇಹ. ಸೊ ಐಡೆಂಟಿಫಿಕೇಶನ್ ವಿತ್ ಮೈ ಬಾಡಿ. ಹಾಗೆ ಇದು ನಾನು ಅಂದ್ರೆ ನಾನು ಯಾವ ಶರೀರದಲ್ಲಿದ್ದೇನೋ ಆ ಶರೀರ. ಇದೆಲ್ಲ ಇಂಥ ಲಾಕ್ಷಣಿಕ ಪ್ರಯೋಗಗಳು ಉಂಟಲ್ಲ, ಇದು ಯೂಸೇಜ್ ನಲ್ಲಿ ಸಿದ್ಧವಾದರೂ ಇದಕ್ಕೆ ಲಕ್ಷಣ ಮಾಡುವುದು ಏನಿಲ್ಲ. ಗಂಗಾಯಾಮ್ ಕೋಶಃ ಸಂಸ್ಕೃತ ಕಾಶ್ಮೀರ ಗಂಗೆಯಲ್ಲಿ ಮನೆ ಮಾಡಿದ್ದಾರೆ, ಗಂಗೆಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ, ಗಂಗೆಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ, ಕೂತ್ಕೊಳ್ಬೋದಿತ್ತು. ಗಂಗೆಯಲ್ಲಿ ಗಂಗಾ ತೀರದಲ್ಲಿದ್ದ ಅರ್ಥಾಗೋದಿಲ್ಲ ಭಾಷೆಗೆ. ಅಷ್ಟೇ ಗಂಗೆಯಲ್ಲಿ ನೀರಿನಲ್ಲೇ ಮನೆ ಮಾಡ್ತಾರ, ಅಷ್ಟು ಗೊತ್ತಾಗೋಲ್ವಾ. ಗಂಗೆಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ, ಗಂಗಾ ತೀರದಲ್ಲಿ ಇದ್ದ ಅರ್ಥ. ಹಾಗೆ ಒಂದು ನೀರು ಅದು ಅಂದ್ರೆ ನೀನು ಅದರ ಹಾಗೆ ಅಷ್ಟೇ. ಎಲ್ಲ ಕಡೆ ಭಾಷೆಯಲ್ಲಿ ಸಹಜವಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲಿಯೂ ಅಭೇದದ ಗಾಳಿ ಕೂಡ ಇಲ್ಲ. ಒಂದು ವೇಳೆ ಇಂಥ ಭಗವಂತನನ್ನ ತಿಳ್ಕೊಳ್ಳದೆ ಇದ್ರೆ ಏನಾಗುತ್ತೆ? ಮುಂದೇನು ಹೇಳ್ತಾರೆ ಗೊತ್ತಾ? ಅಂತ ಭಗವಂತ ಸಾತ್ ಮಾತಿ ಶ್ವೇತ ಕೇತು. ಅಂಥ ಭಗವಂತನನ್ನ ತಿಳ್ಕೊಳ್ಳದೆ ಇದ್ರೆ ಅಥವಾ ನಾನೇ ಅಂತ ತಿಳ್ಕೊಂಡ್ಬಿಟ್ರೆ ನಾನೇ ಆ ದೇವರು ಅದಿಷ್ಟ ಹೇಳ್ತಾರೆ ಮುಂದೆ. ತೈಹ ವ್ಯಾಘ್ರೋವಾ ಸಿಂಹೋವಾ ಮೃಗೋವಾ ಗುಣಾಹೋವಾ ಕೀಟೋವಾ ಪತಂಗೋವಾ ದಂಶೋವಾ ವಶಭೋವಾ ಯದ್ಯದ್ವಂತಿ ತತ್ತದಾ ಭವಂತಿ. ಒಂದು ವೇಳೆ ಇಂಥ ಪರತತ್ವವನ್ನು ತಿಳ್ಕೊಳ್ಳದೆ ನಾನೇ ಎಲ್ಲ ಮಾಡೋದು ನನ್ನಿಂದಾಗಿ ಆಗುದು ತಿಳ್ಕೊಂಡ್ರೆ ಏನಾಗುತ್ತೆ? ತೈಹ ವ್ಯಾಘ್ರೋವಾ ಸಿಂಹೋವಾ ಮುಂದೆ ಮನುಷ್ಯರಾಗಿ ಹುಟ್ಟುವಂತ ವ್ಯಾಘ್ರೋವ ಸಿಂಹೋವ ಕುರಿಯಾಗಿ ಹುಟ್ಟಬಹುದು, ಸಿಂಹವಾಗಿ ಹುಟ್ಟಬಹುದು. ಆ ಕ್ರೂಯಲ್ಟಿಯನ್ನು ಬೆಳೆಸಿಕೊಂಡು ಕನ್ನಿಂಗ್ನೆಸ್ ಆಗಿದ್ರೆ ಮೃಗೋವ ತೋಳಾಗಿ ಹುಟ್ಟಬಹುದು. ಪೆದ್ದು ಪೆದ್ದಾಗಿ ಯಾವುದೇ ಆಚಾರ ವಿಚಾರ ಇಲ್ಲದೆ ಬದುಕಿದ್ರೆ ವರಾಹವ ಹಿಂದಿಯಾಗಿ ಹುಟ್ಟಬಹುದು. ಅಥವಾ ಕೀಟೋವ ಪತಂಗೋವ ಹುಳ ಒಪ್ಪಟೆಯಾಗಿ ಹುಟ್ಟಬಹುದು, ಒಂದು ಕೀಟವಾಗಿ ಪತಂಗ ಚಿಟ್ಟೆ ಆಗಿ ಹುಟ್ಟಬಹುದು. ದಂಶೋಭ ಮಶಭೋಭ, ದಂಶ ಅಂದ್ರೆ ಮಸ್ಕಿಟು ಸೊಳ್ಳೆ, ಮಶಕ ಅಂದ್ರೆ ನೊಣ, ನೊಣವಾಗಿ ಹುಟ್ಟಬಹುದು, ಸೊಳ್ಳೆಯಾಗಿ ಹುಟ್ಟಬಹುದು. ಏನೋ ಮನುಷ್ಯ ಮನುಷ್ಯನಾಗಿ ಹುಡ್ತಾನೆ ಅಂತ ಗ್ಯಾರಂಟಿ ಇಲ್ಲಪ್ಪ. ಮನುಷ್ಯನಾಗಿ ಹುಟ್ಟಿಯೂ ಮನುಷ್ಯನಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡದೇ ಇದ್ರೆ, ತಿಳ್ಕೊಳ್ಬೇಕಾದನ್ನು ತಿಳ್ಕೊಳ್ಳದೇ ಇದ್ರೆ, ತಿಳ್ಕೊಳ್ಳದೇ ಇರುವುದಕ್ಕೆ ವಿಪರೀತ ತಿಳ್ಕೊಂಡ್ರೆ ಅದರಿಂದ ಮನುಷ್ಯ ಅಸಪ್ಪಾತ ಹೊಂದುತ್ತಾನೆ. ಎದ್ದೆದ್ ಭಗವಂತಿ ತತ್ವದ ಏನಾಗ್ತಾರೋ ಅದಾಗ್ತಾರಪ್ಪ. ಅದರಿಂದ ಮನುಷ್ಯರಾಗಿ ಹುಟ್ಟಿದಾಗ ಎಚ್ಚರ ವಹಿಸಬೇಕು. ಮುಂದೆ ಪುನಃ ಮನುಷ್ಯರಾಗಿ ಹುಟ್ಟುವಂತೆ ಯಥಾಶಕ್ತಿ ಪ್ರಯತ್ನಿಸಿ ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟದೇ ಇದ್ರೆ ಈ ಮನುಷ್ಯ ಜನ್ಮ ಹುಟ್ಟಿ ನಾನು ಮನುಷ್ಯತ್ವವನ್ನು ಉಳಿಸಿಕೊಳ್ಳಿಲ್ಲ ಅಂತಾಯ್ತು. ಅಲ್ಲಿ ಎಚ್ಚರವಾಗಿ ಸತ್ಯತ್ವ ನನ್ನಿಷ್ಟು ಹೇಳ್ತಾರೆ. ಇದೆಲ್ಲ ಹೇಳಿದ ಮೇಲೂ ಏನಾಗ್ತಾರೆ? ದೇವರು ನಾನು ಒಂದೇ ತಿಳ್ಕೊಳ್ಳೋವ ಹುಲಿ ಆಗ್ತಾರೆ, ಸಿಂಹ ಆಗ್ತಾರೆ, ಏನರ್ಥ ಅವ್ರಿಗೆ? ಇಡೀ ಪ್ರಕರಣ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಬಂದಿರತಕ್ಕಂತಹ ಎಲ್ಲಿಯೂ ಕೂಡ ಅಭೇದ ಹೇಳಿಲ್ಲ. ಹೀಗೆ ಹೇಳಿದ ಒಂದಾಯ್ತು. ಒಂದು ವಿಷಯ ಶಕುನಿ ಸೂತ್ರ ದೃಷ್ಟಾಂತ ಕೊಟ್ಟು, ದೃಷ್ಟಾಂತ ಕೊಟ್ಟದ್ದು ಯಾವುದು? ಹಕ್ಕಿ ಮತ್ತು ಸೂತ್ರ. ಸೂತ್ರದಿಂದ ಕಂಟ್ರೋಲ್ ಮಾಡತಕ್ಕ ಸೂತ್ರಧಾರ ಭಗವಂತ, ಸೂತ್ರ ಅಥವಾ ಸೂತ್ರಧಾರ ಭಗವಂತ. ಹಕ್ಕಿ ಜೀವ, ಅದೆಲ್ಲ ಎಲ್ಲೆಲ್ಲೆಲ್ಲಿ ಓಡಾಡಿ ಕೂಡ ಬಂದು ಬ್ರಹ್ಮಸ್ತ್ರ ಬಂದು ಸೇರುವಂತೆ ಅದರಲ್ಲೆಲ್ಲ ಓಡಾಡಿ ನಿದ್ರೆ ಇರಲಿ, ಸಂಸಾರದಲ್ಲೆಲ್ಲ ಓಡಾಡಿ ಮೋಕ್ಷದಲ್ಲಿ ಬರುವಂತಹ ಮನುಷ್ಯ. ಈ ಹಗ್ಗ ಮತ್ತು ಹಕ್ಕಿ ಅಥವಾ ಪಂಜರ ಮತ್ತು ಹಕ್ಕಿ ಒಂದೇ ಬೇರೆಯವರು ದೃಷ್ಟಾಂತದಲ್ಲಿ ವೇದವನ್ನೇ ಕೊಟ್ಟಿದ್ದಾರೆ. ಆದರೆ ಹಾಗೆ ಇಲ್ಲಿ ನಾನು ಹೇಳ್ತೀನಿ, ಬೇರೆ ಹಾಕೊಳ್ಳೋದು ಒಂಬತ್ತು ದೃಷ್ಟಾಂತ ಕೊಟ್ಟು ಹೀಗೆ ಹೇಳ್ತಾರೆ, ಒಂಬತ್ತು ಬಾರಿ ತತ್ವಮಶೇಷ ವೇದಗೆ ಅಥವಾ ತತ್ವಮಶೇಷ ಇದು ಒಂದೇ ಹೆಚ್ಚಿಗೆ ಇಂತಹ ಒಂಬತ್ತು ದೃಷ್ಟಾಂತಗಳಿಂದ ಭೇದವನ್ನು ಕೊಟ್ಟು ಒಂದು ದೃಷ್ಟಾಂತ ಶಕುನಿ ಸೂತ್ರ ಹಕ್ಕಿ ಮತ್ತು ಹಗ್ಗ ಇಷ್ಟು ಹೇಳಿದ ಮೇಲೆ ನಮಗೆ ಮಾಡ್ತಾರೆ. ಅಲ್ಲ ಒಟ್ಟಿಗೆ ಸೇರಿದೆ ಭಗವಂತನೊಟ್ಟಿಗೆ ಸೇರ್ತಾರೆ ಅಂತ ಹೇಳಿದ್ರೆ ನಿದ್ರೆಯಲ್ಲಿ ಮೋಕ್ಷದಲ್ಲಿ ನಿದ್ರೆಯಲ್ಲಿ ದಿನಾ ಮಟ್ಟಿಗೆ ಸೇರ್ತೇವೆ ಯಾಕೆ ಗೊತ್ತಾಗುವುದಿಲ್ಲ ಯಾಕೆ ಅಂತ ಸಂಶಯ. ಅದಕ್ಕೆ ಭೂಯೇ ಮಾ ಭಗವಾನ ವಿಜ್ಞಾಪ ಹೆಚ್ಚಿಗೆ ತಥಾ ಸುಂಗೇ ವಾಚ ಅದಕ್ಕೆ ಸುದ್ದಿ ಹೇಳಿದ್ವಿ. ಈಗ ಭಗವಂತನ ನಮಗೆ ಸೇರ್ತೇವೆ ಅಂತ ಹೇಳಿದ್ವಿ, ಸೇರಿದ್ರೆ ಭಗವಂತ ಸೇರಿದ್ದೇವೆ ಅಂತ ಗೊತ್ತಾಗದೆ ಇರಲಿ ಕಾರಣ ಏನು? ನಿದ್ರೆಯಲ್ಲಿ ನಾವು ಭಗವಂತನ ತೊಡೆಯಲ್ಲಿ ಮಲಗಿದ್ದೇವೆ ಅಂತ ಗೊತ್ತಾಗಬೇಕು. ಗೊತ್ತಾಗುವುದಿಲ್ಲ ತಿಳ್ಕೋಬೇಕು ಅಂತ ನೀವು ಹೇಳೋದು ನಮಗೆ ತಿಳಿಯೋಲ್ಲ. ನೀವು ಹೇಳಿದ್ದರಿಂದ ನಮಗೆ ಯಾಕೆ ತಿಳಿದು ನಮಗೆ ತಿಳಿದು ಯಾಕೆ ತಿಳಿಯೋಲ್ಲ ಅಂತಕ್ಕಂಥ ಇನ್ನೊಂದು ದೃಷ್ಟಾಂತ ಅರಿವು ಯಾಕೆ ಬಂದಿಲ್ಲ ನನ್ನ ಇನ್ನೊಂದು ದೃಷ್ಟಾಂತ ಅದಕ್ಕೆ ಇನ್ನೂ ವಿವರ ಮಾಡಿ ಇನ್ನೊಂದು ದೃಷ್ಟಾಂತ ಕನಸಿದ್ರೆ ವಿವರಿಸಿ ಹೇಳಿ ಅಂತಂದಾಗ ತಥಾ ಸೋಮ್ಯ ದಿಹೋವಾಚ ಆಯ್ತಪ್ಪ ವಿವರವಾಗಿ ಹೇಳ್ತೇನೆ ಇನ್ನೊಂದು ದೃಷ್ಟಾಂತ ಕೊಡ್ತೇನೆ ಆವಾಗ ಅರ್ಥ ಆಗುತ್ತೆ. ಒಂಬತ್ತು ದೃಷ್ಟಾಂತಗಳ ಮೂಲಕ ಭಗವಂತನ ಎಚ್ಚರವನ್ನ ಹೇಳತಕ್ಕಂತಹ ಒಂದು ಪೂರ್ವವಾದ ಉಪನಿಷತ್ತು ಅಪ್ಪ ಮಗನ ಸಂವಾದ